ಕಡದಂತ ತಾಯಿ ತಂದಿವರ ನೋಡಿಕೊಟ್ಟರ ವಡಿಯ ಇಳೆವೈಡಿಯೇ. ಹಡದಂತ ತಾಯಿ ತಂದಿವರ ನೋಡಿಕೊಟ್ಟರ ವಡಿಯ ಇಳೆವೈಡಿಯೇ. ಚಿಕ್ಕನದ ಅಡಿಕೆ ಚಿಗರ ತಬಿಳಿಯಲಿ ಬಿಳೆ ಪದ ಬಿಳಿ ಸುಣ್ಣ ಯಲಕ್ಕಿ ಪಾತ್ರಿ ಜಜಿ ಕೈಲ ಅಂಗ ಜಾಣ ಇಳೆವೈಡಿಯೇ. ಯಲಕ್ಕಿ ಪಾತ್ರಿ ಜಜಿ ಕೈಲ ಅಂಗ ಜಾಣ ಇಳೆವೈಡಿಯೇ. ಬೀಗರ ಬಂದಿರಿ ಬಂತಿರಿ ಖುಷಿದಿಂದ ಮೇಲದಕ್ಕೆ ಮುಂದ ಬಂದ ಕಾರಣ ನಾಗೆಯರೇ ಸುವಾನ ಬಂದ ಕಾರಣದ ಬಾಗೆಯರೇ ಸುವಾನ ಬಂದನ ಕಾರಣದ ಬಗೆಯನ್ನು ಎಳತೀರಿ ನಿಮ್ಮಗಳ ನಮಗ ಕೊಡಬೇಕುರೇ ಸುವಾನ ನಿಮ್ಮಗಳ ನಮಗ ಕೊಡಬೇಕುರೇ ಸುಬಾನ ಮಗಳನ್ನ ಕೊಡತೀವ್ರಿ ಮನಿ ನೋಡಿ ಮಗಳ ಕೊಡತೆವರೇ ಸುಬಾನ ಮನಿ ನೋಡಿ ಮಗಳ ಕೊಡತೆವರೇ ಸುಬಾನ ಮನೆಯನ್ನ ಕೇಳತೀರಿ ಮನಿ ಬಲಿ ಚೌಕಾಟ ಗಿಳಿ ಗಿಳಿ ಮಂಚಾಟ ಗಿಳಿ ಉಳ್ಳ ಪಡ ಸಾಲಿ ಮನೆಯಾಗಿ ನತ್ತಿ ಗುಣವಂತೆ ಸುಬಾನ ಮನೆಯಾಗಿ ನತ್ತಿ ಗುಣವಂತೆ ಸುಬಾನ ಮನೆಯಾಗಿ ನತ್ತಿ ಗುಣವಂತಿದ್ದಾರ ವರ ನೋಡಿ ಮಗಳ ಕೊಡತೆವರೇ ಸುಬಾನ ವರ ನೋಡಿ ಮಗಳ ಕೊಡತೆವರೇ ಸುಬಾನ ವರವನ ಕೇಳತೀರಿ ವರ ಬಲಿ ಗುಣವಂತ ದಡಿಯಾದೋ ತೋರ ಮುಡಿಯದ ಉಂಗೋರ ದವಲಚ್ಚಿ ತೊಡವ ನೀಲಾವಂಗೆ ಸುಬಾನ ದವಲಚ್ಚಿ ತೊಡವ ನೀಲಾವಂಗೆ ಸುಬಾನ ಇಟ್ಟು ನೆಲ ಕೇಳತೀರಿ ಮಗಳಿಗೆ ಕೊಡತೀರಿ ತಾಟ ತಂಬರಿ ಕೊಡ ಕೂಸ ಕುಡಿಯವಾಗಿಂಡಿ ಮಣಿಪುರುಷ ಋಣುವ ಕಾರಾಯಮ್ಮೆ ಸುಬಾನ ಮಣಿಪುರುಷ ಋಣುವ ನಿಮ್ಮ ಮನೆಯಂಗಳದಲ್ಲಿ ಅಥವಾ ನಿಮ್ಮ ಮನೆಯ ಮಹಡಿಯ ಮೇಲೆ ತರಕಾರಿಗಳನ್ನು ಬೆಳೆಸಲು ಬಯಸುತ್ತೀರಾ? ಹಾಗಾದರೆ ಇಲ್ಲಿದೆ ಸುವರ್ಣಾವಕಾಶ. ಬಾಯರ್ ಸೆಮಿನಿಸ್ ಕಂಪನಿ ಹೋಮ್ ಗಾರ್ಡನ್ ತರಕಾರಿ ಬೀಜಗಳನ್ನು ಪ್ರಸ್ತುತಪಡಿಸುತ್ತಿದೆ. ಇದೀಗ ಅಮೆಜಾನ್ನಲ್ಲಿ ಅಥವಾ ನಿಮ್ಮ ಹತ್ತಿರದ ಬೀಜದ ಅಂಗಡಿಗಳಲ್ಲಿ ಖರೀದಿಸಿ. ಹೆಚ್ಚಿನ ಮಾಹಿತಿಗೆ ಟೋಲ್ ಫ್ರೀ ಸಂಖ್ಯೆ 1800-120-4049 ಕರೆ ಮಾಡಿ. ಆತ್ಮೀಯರೇ, ಇದುವರೆಗೆ ಸಾಂಪ್ರದಾಯದ ಹಾಡುಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 7 ಗಂಟೆ ಆಗುತ್ತಲಿದ್ದು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಇದೀಗ. ಆಕಾಶವಾಣಿ ಕಾರ್ಯಕ್ರಮ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾವಿರೋದು ಏರ್ ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ.